ಓಂ ನಿರ್ಗುಣ ಮಾನಸ ಪೂಜಾ. ಶಿಷ್ಯ ಉವಾಚ ಅಖಂಡೇ ಸಚ್ಚಿದಾನಂದೇ ನಿರ್ವಿಕಲ್ಪೈಕರೂಪಿಣಿ ಸ್ಥಿತೇ ದ್ವಿತೀಯ ಭಾವೇಪಿ ಕಥಂ ಪೂಜಾ ವಿಧೀಯತೆ. ಪೂರ್ಣಸ್ಯಾವಾಹನಂ ಕುತ್ರ ಸರ್ವಾಧಾರಸ್ಯ ಚಾಸನಂ ಸ್ವಚ್ಛಸ್ಯ ಪಾದ್ಯಮರ್ಘ್ಯಂಚ ಶುದ್ಧಸ್ಯಾಚಮನಂ ಕುತಃ ನಿರ್ಮಲಸ್ಯ ಕುತಸ್ನಾನಂ ವಾಸೋ ವಿಶ್ವೋದರಸ್ಯ ಚ ಅಗೋತ್ರಸ್ಯ ತ್ವವರ್ಣಸ್ಯ ಕುತಸ್ತಸ್ಯೋಪವೀತಕಂ ನಿರ್ಲೇಪಸ್ಯ ಕುತೋ ಗಂಧಃ ಪುಷ್ಪಂ ನಿರ್ವಾಸನಸ್ಯ ಚ ನಿರ್ವಿಶೇಷಸ್ಯ ಕಾಭೂಷಾ ಕೋಲಂಕಾರೋ ನಿರಾಕೃತೇಃ ನಿರಂಜನಸ್ಯ ಕಿಂ ಧೂಪೈಃ ದೀಪೈರ್ವಾ ಸರ್ವಸಾಕ್ಷಿಣಃ ನಿಜಾನಂದೈಕತೃಪ್ತಸ್ಯ ನೈವೇದ್ಯಂ ಕಿಂ ಭವೇದಿಹ ವಿಶ್ವಾನಂದಯಿತುಸ್ತಸ್ಯ ಕಿಂ ತಾಂಬೂಲಂ ಪ್ರಕಲ್ಪತೆ ಸ್ವಯಂ ಪ್ರಕಾಶಚಿದ್ರೂಪಃ ಯೋಸಾವರ್ಕಾದಿಭಾಸಕಃ ಗೀಯತೆ ಶ್ರುತಿಭಿಸ್ತಸ್ಯ ನೀರಾಜನವಿಧಿಃ ಕುತಃ ಪ್ರದಕ್ಷಿಣಮನಂತಸ್ಯ ಪ್ರಣಾಮೋದ್ವಯವಸ್ತುನಃ ವೇದವಾಚಾಮವೇದ್ಯಸ್ಯ ಕಿಂ ವಾ ಸ್ತೋತ್ರಂ ವಿಧೀಯತೆ. ಅಂತರ್ಬಹಿಸ್ಸಂಸ್ಥಿತಸ್ಯ ಕಥಮುದ್ವಾಸನಂ ಭವೇತ್. ಶ್ರೀ ಗುರುರುವಾಚ ಆರಾಧಯಾಮಿ ಮಣಿಸನ್ನಿಭಮಾತ್ಮಲಿಂಗಂ ಮಾಜಾಪುರಿ ಹೃದಯ ಪಂಕಜ ಸನ್ನಿವಿಷ್ಟಂ ಶ್ರದ್ಧಾನದೀ ವಿಮಲಚಿತ್ತಜಲಾಭಿಷೇಕೈಃ ನಿತ್ಯಂ ಸಮಾಧಿಕುಸುಮೈರ ಪುನರ್ಭವಾಯ ಅಯಮೇಕೋ ವಶಿಷ್ಟೋಸ್ಮೀತ್ಯೇವ ಮಾವಾಹಯೇಚ್ಛಿವಂ ಆಸನಂ ಕಲ್ಪಯೇತ್ ಪಶ್ಚಾತ್ ಸ್ವಪ್ರತಿಷ್ಠಾತ್ಮಚಿಂತನಂ. ಪುಣ್ಯಪಾಪರಜಸ್ಸಂಗೋ ಮಮ ನಾಸ್ತೀತಿ ವೇದನಂ ಪಾದ್ಯಂ ಸಮರ್ಪಯೇದ್ ವಿದ್ವಾನ್ ಸರ್ವಕಲ್ಮಷನಾಶನಂ. ಅನಾದಿಕಲ್ಪವಿಧೃತಮೂಲಾಜ್ಞಾನಜಲಾಂಜಲಿಂ ವಿಸೃಜೇದಾತ್ಮಲಿಂಗಸ್ಯ ತದೇವಾರ್ಘ್ಯಸಮರ್ಪಣಂ. ಬ್ರಹ್ಮಾನಂದಾಬ್ಧಿಕಲ್ಲೋಲಕಣಕೋಟ್ಯಂಶಲೇಶಕಂ ಪಿಬಂತೀಂದ್ರಾದಯಿತಿ ಧ್ಯಾನಮಾಚಮನಂ ಮತಂ. ಬ್ರಹ್ಮಾನಂದಜಲೇನೈವ ಲೋಕಾಃ ಸರ್ವೇ ಪರಿಪ್ಲುತಾಃ ಅಕ್ಲೇದ್ಯೋಯಮಿತಿ ಧ್ಯಾನಮಭಿಷೇಚನಮಾತ್ಮನಃ ನಿರಾವರಣಚೈತನ್ಯಂ ಪ್ರಕಾಶೋಸ್ಮೀತಿ ಚಿಂತನಂ. ಆತ್ಮಲಿಂಗಸ್ಯ ಸತ್ವಸ್ತ್ರಮಿತ್ಯೇವಂ ಚಿಂತಯೇನ್ಮುನಿಃ ತ್ರಿಗುಣಾತ್ಮಶೇಷಲೋಕಮಾಲಿಕಾಸೂತ್ರಮಸ್ಮ್ಯಹಂ ಇತಿ ನಿಶ್ಚಯಯೇವಾತ್ರ ಹ್ಯುಪವೀತಂ ಪರಂ ಮತಂ. ಅನೇಕವಾಸನಾಮಿಶ್ರಪ್ರಪಂಚೋಯಂ ಧೃತೋ ಮಯಾ ನಾನ್ಯೇನೇತ್ಯನುಸಂಧಾನಮಾತ್ಮನಶ್ಚಂದನಂ ಭವೇತ್. ರಜಸತ್ವತಮೋವೃತ್ತಿತ್ಯಾಗರೂಪೈಸ್ತಿಲಾಕ್ಷತೈಃ ಆತ್ಮಲಿಂಗಂ ಯಜೇನ್ನಿತ್ಯಂ ಜೀವನ್ಮುಕ್ತಿ ಪ್ರಸಿದ್ಧಯೇ. ಈಶ್ವರೋ ಗುರುರಾತ್ಮೇತಿ ಭೇದತ್ರಯ ವಿವರ್ಜಿತೈಃ ಬಿಲ್ವಪತ್ರೈರದ್ವಿತೀಯೈರಾತ್ಮಲಿಂಗಂ ಯಜೇಚ್ಛಿವಂ. ಸಮಸ್ತವಾಸನಾತ್ಯಾಗಂ ಧೂಪಂ ತಸ್ಯ ವಿಚಿಂತಯೇತ್. ಜ್ಯೋತಿರ್ಮಯಾತ್ಮವಿಜ್ಞಾನಂ ದೀಪಂ ಸಂದರ್ಶಯೇತ್ ಬುಧಃ. ನೈವೇದ್ಯಮಾತ್ಮಲಿಂಗಸ್ಯ ಬ್ರಹ್ಮಾಂಡಾಖ್ಯಂ ಮಹೋದನಂ ಪಿಬಾನಂದರಸಂ ಸ್ವಾದು ಮೃತ್ಯುರಸ್ಯೋಪಸೇಚನಂ. ಅಜ್ಞಾನೋಚ್ಛಿಷ್ಟಕರಸ್ಯ ಕ್ಷಾಲನಂ ಜ್ಞಾನವಾರಿಣಾ ವಿಶುದ್ಧಸ್ಯಾತ್ಮಲಿಂಗಸ್ಯ ಹಸ್ತಪ್ರಕ್ಷಾಲನಂ ಸ್ಮರೇತ್. ರಾಗಾದಿಗುಣಶೂನ್ಯಸ್ಯ ಶಿವಸ್ಯ ಪರಮಾತ್ಮನಃ ಸರಾಗ ವಿಷಯಾಭ್ಯಾಸ ತ್ಯಾಗಸ್ತಾಂಬೂಲಚರ್ವಣಂ ಅಜ್ಞಾನಧ್ವಾಂತ ವಿಧ್ವಂಸ ಪ್ರಚಂಡಮತಿಭಾಸ್ಕರಂ ಆತ್ಮನೋ ಬ್ರಹ್ಮತಾ ಜ್ಞಾನಂ ನೀರಾಜನಮಿಹಾತ್ಮನಃ ವಿವಿಧ ಬ್ರಹ್ಮ ಸಂದೃಷ್ಟಿ ಮಾಲಿಕಾಭಿರಲಂಕೃತಂ ಪೂರ್ಣಾನಂದಾತ್ಮತಾ ದೃಷ್ಟಿಂ ಪುಷ್ಪಾಂಜಲಿ ಮನುಸ್ಮರೇತ್ ಪರಿಭ್ರಮಂತಿ ಬ್ರಹ್ಮಾಂಡ ಸಹಸ್ರಾಣಿ ಮಯೀಶ್ವರೇ ಕೂಟಸ್ಥಾಚಲ ರೂಪೋಹಮಿತಿ ಧ್ಯಾನಂ ಪ್ರದಕ್ಷಿಣಂ ವಿಶ್ವವಂದ್ಯೋಹಮೇವಾಸ್ಮಿ ನಾಸ್ತಿ ವಂದ್ಯೋ ಮದನ್ಯಕಃ ಇತ್ಯಾಲೋಚನಮೇವಾತ್ರ ಸ್ವಾತ್ಮಲಿಂಗಸ್ಯ ವಂದನಂ ಆತ್ಮನಃ ಸತ್ಕ್ರಿಯಾ ಪ್ರೋಕ್ತ ಕರ್ತವ್ಯಾಭಾವಭಾವನಾ ನಾಮರೂಪವ್ಯತೀತಾತ್ಮಚಿಂತನಂ ನಾಮಕೀರ್ತನಂ ಶ್ರವಣಂ ತಸ್ಯ ದೇವಸ್ಯ ಶ್ರೋತವ್ಯಾಭಾವಚಿಂತನಂ ಮನನಂ ತ್ವಾತ್ಮಲಿಂಗಸ್ಯ ಮಂತವ್ಯಾಭಾವಚಿಂತನಂ ಧ್ಯಾತವ್ಯಾಭಾವ ವಿಜ್ಞಾನಂ ನಿಧಿಧ್ಯಾಸನಮಾತ್ಮನಃ ಸಮಸ್ತ ಭ್ರಾಂತಿ ವಿಕ್ಷೇಪರಾಹಿತ್ಯೇನಾತ್ಮನಿಷ್ಠತಾ ಸಮಾಧಿರಾತ್ಮನೋ ನಾಮ ನಾನ್ಯಚಿತ್ತಸ್ಯ ವಿಭ್ರಮಃ ತತ್ರೈವಂ ಬ್ರಹ್ಮಣಿ ಸದಾ ಚಿತ್ತ ವಿಶ್ರಾಂತಿರಿಷ್ಯತೆ ಏವಂ ವೇದಾಂತ ಕಲ್ಪೋಕ್ತ ಸ್ವಾತ್ಮಲಿಂಗ ಪ್ರಪೂಜನಂ ಕುರ್ವನ್ನಾಮರಣಂ ವಾಪಿ ಕ್ಷಣಂ ವಾಸು ಸಮಾಹಿತಃ ಸರ್ವದುರ್ವಾಸನಾಜಾಲಂ ಪದಪಾಂಸುಮಿವ ತ್ಯಜೇತ್ ವಿಧೂಯಾಜ್ಞಾನದುಃಖೌಘಂ ಮೋಕ್ಷಾನಂದಂ ಸಮಶ್ರುತೇ.